ನಮಸ್ಕಾರ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ಹೇಳಿ ಸರ್, ಮೊದಲನೇದಾಗಿ ಮಾವಿಗೆ ಬಂದಾಗ ಮಾವು ನಾಟಿ ಮಾಡುವಾಗಿಂದ ಹಿಡಿದು ಏನು ಹಣ್ಣಾಗಿ ನಾವು ರಾಶಿ ಮಾಡುವವರೆಗೆ ಪ್ರಮುಖವಾದಂಥ ಕೀಟಗಳು ಯಾವ್ಯಾವ ಬರ್ತವೆ ಇಲ್ಲಿ? ಸರ್, ನಾಟಿ ಮಾಡಿದಾಗಿಂದ ಹಿಡಿದು ಕೊಯ್ಲುವರೆಗೂ ಬರ್ತಕ್ಕಂಥ ಕೀಟಗಳು ಅಂತಂದರೆ, ಈಗ ಸಸಿ ಮಾಡ್ತೀವಲ್ಲ, ನಾವೇನು ವಾಟೆಯಿಂದ ಸಸಿ ಮಾಡ್ತೀವಿ, ಸಸಿಯಲ್ಲಿ ನಾರ್ಮಲಿ ಅದು ನಟ್ಟುವಿಲ್ಲ ಅಂತ ಬರುತ್ತೆ ಸರ್. ಅದೇನು ಅಷ್ಟರ ಮಟ್ಟಿಗೆ ಬರೋದಿಲ್ಲ, ಆದ್ರೂ ನಾವು ಸಸಿಗಳನ್ನು ಜಾಗರೂಕತೆಯಾಗಿ ಸ್ವಲ್ಪ ಪಾಕೆಟ್ನಲ್ಲಿ ಮಾಡೋದ್ರಿಂದ ಅಷ್ಟರ ಮಟ್ಟಿಗೆ ಏನು ಬರೋದಿಲ್ಲ. ಅದ್ರ ಬಗ್ಗೆ ರೈತರು ಕಾಳಜಿ ಮಾಡೋದನ್ನ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ನಮಗೆ ಬರ್ತಕ್ಕಂಥದ್ದು ಯಾವಾಗ ಹೂ ಬಿಡೋ ಕಾಲಕ್ಕೆ, ಇನ್ನೇನು ಬೆಳೆ ಹೂ ಬಿಡ್ತದೆ, ಇನ್ನೇನು ಕಾಯಿ ಬರುತ್ತೆ, ಅದು ಫಸ್ಟ್ ಫಸಲ್ ಇರ್ಬೋದು, ಅಂತರ ಕ್ರಮೇಣವಾಗಿ ಬಿಡ್ತಕ್ಕಂಥದ್ದು ಇರ್ಬೋದು. ಹೂ ಬಿಟ್ಟಾಗ ನಾರ್ಮಲಿ ಯಾವಾಗ ನಾರ್ಮಲಿ ಅಕ್ಟೋಬರ್ ಎಂಡ್ ಅಥವಾ ನವಂಬರ್ನಲ್ಲಿ ನಮಗೆ ಜಿಗಿಹುಳುಗಳ ಕಾಟ ಜಾಸ್ತಿ ಆಗುತ್ತೆ. ಇವು ಆ್ಯಕ್ಚುಲಿ ಹೇಗೆ ಬರ್ತಾವ ಅಂತಂದರೆ, ಜಿಗಿಹುಳುಗಳ ಕಾಟ ಇವುಗಳು ಸೂಪ್ತ ಅವಸ್ಥೆಯಲ್ಲಿ ಇರ್ತವೆ ಸರ್. ನಾರ್ಮಲಿ ಮೇಯಿಂದ ಜೂನ್ವರೆಗೂ ಸೂಪ್ತ ಅವಸ್ಥೆಗೆ ಹೋಗ್ತದೆ. ಯಾವಾಗ ಸ್ವಲ್ಪ ಹೂವೆಲ್ಲ ಮುಗಿದ್ಬಿಟ್ಟು ಕಾಯಿ ಹಣ್ಣಾದಮೇಲೆ ಹಣ್ಣೇನೆ ಹರ್ಕೋತೀವಿ ನೋಡಿ ಸರ್, ಮೇ ಎಂಡಿಗೆಲ್ಲ ಅವಾಗ ಯಾವುದು ಹೂವು ಇರೋದಿಲ್ಲ. ಹಿಂಗಾಗಿ ಅವಕ್ಕೆ ತಿನ್ನಲಾರದ ಆಹಾರ ಏನು ಇರೋದಿಲ್ಲ ಅಂತ ತಿಳ್ಕೊಂಡು ಸೂಪ್ತ ಅವಸ್ಥೆಗೆ ಹೋಗ್ತವೆ. ಸೂಪ್ತ ಅವಸ್ಥೆ ಅಂತಂದ್ರೆ ಒಂಥರ ಕೋಮಾಕೋದಂಗೆ, ಅಡಲ್ಟ್ಸ್ ಎಲ್ಲವನ್ನೂ ಸಹಿತ ಅವಾಗ ಪ್ರೌಢ ವ್ಯವಸ್ಥೆಗೆ ಹೋಗಿ ಸೂಪ್ತ ಅವಸ್ಥೆ ಎಲ್ಲಿ ಹೋಗ್ತವೆ ಅಂತಂದ್ರೆ, ಅವು ತೊಗಟೆ ಅಂತ ಹೇಳ್ತಾರಲ್ಲ ಸರ್ ಬಾರ್ಕ್, ಅದರಲ್ಲಿ ಹೋಗ್ತವೆ. ಅಥವಾ ಕೆಲವೊಮ್ಮೆ ಭೂಮಿಯಲ್ಲಿ ಸಹಿತ ಹೋಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಆ ಸೂಪ್ತ ಅವಸ್ಥೆಯಿಂದ ಹೊರಗೆ ಬರ್ತವೆ ಯಾವಾಗ ಸ್ವಲ್ಪ ಬಿಸಿಲು ಕಡಿಮೆ ಅಂದ್ರೆ ಮಳೆಗಾಲ ಕಡಿಮೆ ಆದ ನಂತರ ಚಿಗುರು ಬರ್ತದೆ ನೋಡಿ ಸರ್, ಅಕ್ಟೋಬರ್ ಎಂಡ್ ಅಥವಾ ನವಂಬರ್ಗೆ ಚಿಗುರು ಬಂದಾಗ ಇವುಗಳ ಸೂಪ್ತ ಅವಸ್ಥೆಯಿಂದ ಹೊರಗೆ ಬಂದು ಪ್ರೌಢಕೀಟ ನಾವು ಹೂವಿನ ಗೊಂಚಲ ಅಂತ ಹೇಳ್ತೀವಿ ನೋಡಿ, ಇನ್ಫ್ಲೋರೆಸೆನ್ಸ್ ಅಂತ ಕರಿತೀವಿ. ಈಗ ಇನ್ನು ಕಾಯಿ ಬಿಡೋದಕ್ಕಿಂತ ಮುಂಚೆ ಏನು ಹೂಗಳು ಇರ್ತವೆ ಅವುಗಳಲ್ಲಿ ಆ ಡೇಟಿನಲ್ಲಿ ತಾವು ಓವಿಪಾಸ್ಟ್ರಿಂದ ಅಂದ್ರೆ ತತ್ತಿಗಳನ್ನ ಇಟ್ಬಿಡುತ್ತೆ. ತತ್ತಿಗಳನ್ನ ಇಟ್ಟಿದ ತಕ್ಷಣ ಒಂದು ಮೂರ್ನಾಲ್ಕು ದಿವಸ ನಾಲ್ಕೈದು ದಿವಸ ನಂತರ ಏನು ಸಣ್ಣ ಮರಿಗಳು ಬರ್ತವೆ. ಸಣ್ಣ ಮರಿ ಮತ್ತೆ ದೊಡ್ಡ ಮರಿ ಅಂದ್ರೆ ಪ್ರೌಢ ಮತ್ತೆ ಮರಿಗಳು ಸಹಿತ ಎಲ್ಲ ರಸ ಇರಿ ಇರೋದ್ರಿಂದ ಮೊಗ್ಗು ಇರುತ್ತೆ, ಅಥವಾ ಹೂವಿಂದ ಏನು ಮೊಗ್ಗು ಇದಾಗಬೇಕು, ಕಾಯಿ ಸಣ್ಣ ಸಣ್ಣ ಕಾಯಿ ಆಗ್ಬೇಕಲ್ಲ, ಅದಾಗಲ್ಲ, ಉದುರ ಹೋಗ್ತಾವ. ಸೊ ಹೆಚ್ಚಾನ್ ಹೆಚ್ಚು ಹೂ ಉದುರೋದೇ ಜಾಸ್ತಿ ಆಗುತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಮ್ಯಾಂಗೋದಲ್ಲಿ ಬಹಳಷ್ಟು ಹೂ ಉದುರೋದೇ ಪ್ರಾಬ್ಲಮ್ ಇರುತ್ತೆ, ಅದರ ಜೊತೆಗೆ ಇದು ಬಂದಾಗ ಇನ್ನೂ ಜಾಸ್ತಿ ಫಿಸಿಯಾಲಜಿಕಲ್ ಡಿಸಾರ್ಡರ್ ಜೊತೆಗೆ ಇನ್ಸೆಕ್ಟ್ ಪ್ರಾಬ್ಲಮ್ ಆಯ್ತು, ಈ ಜಿಗಿಹುಳದ ಪ್ರಾಬ್ಲಮ್ ಆಯ್ತು ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದು ಕಾಯಿ ಆಗ್ಲಿಕ್ಕೆ ಬಿಡೋದಿಲ್ಲ. ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಅಲ್ಲೆಲ್ಲೆಲ್ಲಿ ನಾವು ಆ ಗೊಂಚಲದಲ್ಲಿ ನೋಡಿದ್ರೆ ಹೂವಿನ ಗೊಂಚಲದಲ್ಲಿ ಸಣ್ಣ ಸಣ್ಣ ಸಣ್ಣ ಸಣ್ಣ ಜಿಗಿಹುಳ ಅಡ್ಡಾಡ್ತಿರ್ತವೆ, ಬೈ ಚಾನ್ಸ್ ನಾವೇನಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ಹಾರ್ತವೆ. ಸೊ ಇವುಗಳು ಕ್ರಮೇಣವಾಗಿ ರಸ ಇರೋದ್ರಿಂದ ಏನಾಗುತ್ತೆ, ತಮ್ಮ ದೇಹದಿಂದ ಸಕ್ಕರೆ ಪದಾರ್ಥವನ್ನ ಸ್ರವಿಸ್ತವೆ. ಅದರಿಂದ ಈ ಕಪ್ಪು ಬೂಜು ಅಥವಾ ಬೂಸ್ಟ್ ಅಂತ ಏನ್ ಹೇಳ್ತೀವಿ, ಅಥವಾ ಶಿಲೀಂಧ್ರ ಏನಂತ ಕರಿತೀವಿ, ಕಪ್ಪು ಶಿಲೀಂಧ್ರ ಬೆಳೆಯುತ್ತೆ. ಅವಾಗ ಆ ಎಲ್ಲ ಗೊಂಚಲ ಕರಗಾಗೋದು, ಆಗಲ ಕೆಳಗಡೆ ಇರ್ತಕ್ಕಂಥ ಕೆಳಗಳೆಲ್ಲ ಬೂಜ್ ಬೆಳೆತ್ತೆ. ಕರಿ ಬೂಜು ಬಂದಾಗ ಇಳುವರಿ ತುಂಬಾ ಕುಂಠಿತ ಆಗುತ್ತೆ. ಏನಿಲ್ಲ ಅಂದ್ರೆ 25% ರಿಂದ 60% ಇಳುವರಿ ಲಾಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಇದು ಮುಖ್ಯವಾಗಿ ಕೀಟ ಬರ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ. ಇನ್ನು ಎರಡನೇ ಕೀಟ ನಮಗೆ ಅತಿ ಭಯಾನಕ. ಇವನ್ನು ಯಾವುದಾದ್ರೂ ಒಂದ್ ವೇಳೆ ನಾವು ಜಿಗಿಹುಳನ ಹತೋಟಿ ಮಾಡ್ಕೋಬಹುದು, ಏನೋ ಕೀಟನಾಶಕ ಆಯ್ತು ಯಾವುದೋ ಒಂದು ಸಿಂಪಡಣೆ ಮಾಡಿ, ಬಟ್ ಮೂಲತಃ ನಮಗೆ ಅಗದಿ ಕಾಟ ಕೊಡ್ತಕ್ಕಂಥದ್ದು ಅಂದ್ರೆ ಹಣ್ಣಿನ ನೊಣ, ಫ್ರೂಟ್ ಫ್ಲೈಸ್ ಅಂತ ಕರೀತೀವಿ. ಯಾಕಂದ್ರೆ ಇದು ಮಾವು ಒಂದೇ ಅಲ್ಲ, ಯಾವುದೇ ಹಣ್ಣು ಗಿಡದ ಮೇಲೆ ಅದು ಮಾಗುತ್ತೋ ಎಲ್ಲಾ ಇದಕ್ಕೂ ಆಗುತ್ತೆ, ಇನ್ನು ಇನ್ಕ್ಲೂಡಿಂಗ್ ಟೊಮ್ಯಾಟೊ. ಟೊಮ್ಯಾಟೊಗೂ ಸಹಿತ ಈ ಹಣ್ಣಿನ ಕೀಟ ಆಗುತ್ತೆ. ಸೊ ಇದು ಏನಾಗುತ್ತಂದ್ರೆ, ಹಣ್ಣಿನ ನೊಣಗಳು ಯಾವುದೇ ಪದಾರ್ಥ ಅದು ಕೊಳಿತಾ ಇರ್ಬೋದು ಅಥವಾ ಹಣ್ಣು ಮಾಗಿದಾಗ ಒಂದು ವಾಸನೆ ಬರುತ್ತಲ್ಲ ಸರ್, ಅದಕ್ಕೆ ಅಟ್ರಾಕ್ಟ್ ಆಗ್ತವೆ. ಈಗ ಮಾವಿನಲ್ಲಿ ಬಂದಾಗ ಯಾವಾಗ ಮಾವು ಗಿಡದಾಗ ಹಣ್ಣು ಮಾಗ್ಲಿಕ್ಕೆ ಶುರುವಾಗುತ್ತೋ ಅದರಿಂದ ಏನ್ ಬರ್ತಕ್ಕಂಥ ವಾಸನೆಗೆ ಈ ಅಡಲ್ಟ್ಸ್ ಫ್ರೂಟ್ ಫ್ಲೈ ಅಡಲ್ಟ್ಸ್ ಅಟ್ರಾಕ್ಟ್ ಆಗ್ತವೆ. ಅವುಗಳು ತಮ್ಮ ದೇಹದ ಅಬ್ಡಮನ್ ಅಥವಾ ಓವಿಪಾಸ್ಟರ್ ಅಂತ ಕರಿತೀವಿ ನಾವು, ಅದನ್ನ ಇದರಲ್ಲಿ ಚುಚ್ಚಿಬಿಟ್ಟು ಹಣ್ಣಿನಲ್ಲಿ ಚುಚ್ಚಿ ತತ್ತಿಟ್ಬಿಡ್ತಾವ ಒಳಗಡೆನೆ. ನಮ್ಗೆ ಏನು ಗೊತ್ತಾಗಲ್ಲ. ಯಾವಾಗ ಗೊತ್ತಾಗತ್ತಂತಂದ್ರೆ ಒಳಗಡೆ ಮರಿಗಳು ಹುಟ್ಟಿ ತಿಂದು ಕೊಳಿತಾ ಇರ್ತದ ನೋಡಿ, ಕೊಳತಾಗ ಸ್ವಲ್ಪ ಸ್ವಲ್ಪ ಇರುತ್ತೆ. ಯಾವಾಗ ಕೊಳಿತಂದ್ರೆ ಗಿಡದ ಮೇಲೆ ಆ ಹಣ್ಣು ಉಳ್ಕೊಳ್ಳಲ್ಲ, ಉದುರಿಬಿಡ್ತದೆ ಗಾಳಿಗೆ, ಸ್ವಲ್ಪ ಉದುರಿರುತ್ತೆ. ಯಾವಾಗ ಉದುರಿದ ತಕ್ಷಣ ಏನಾಗುತ್ತೆ, ಅದು ಒಡಿತದ ನೋಡ್ರಿ, ಭೂಮಿಗೆ ಉದುರಿದ ತಕ್ಷಣ ಒಳಗಡೆ ಇರತಕ್ಕಂತ ಮರಿಗಳು ಹೊರ ಬಂದು ಹೊಡೆದಾಗ ಭೂಮಿಯಲ್ಲಿ ಹೋಗಿ ಪೀಪ ಆಗ್ತಾವ ಅಂದ್ರೆ ಕೋಶಾವಸ್ಥೆ. ಅದಕ್ಕಾಗಿ ನಾವು ರೈತರಿಗೆ ಏನ್ ಹೇಳೋದು, ಬಿದ್ದಿರ್ತಕ್ಕಂತ ಹಣ್ಣುಗಳನ್ನ ಕೊಳತಿರ್ತಕ್ಕಂತ ಹಣ್ಣುಗಳನ್ನ ತೆಗೆದು ಗೊಬ್ಬರ ಮಾಡ್ಲಿಕ್ಕೆ ಉಪಯೋಗ ಮಾಡ್ರಪ್ಪ, ಅಲ್ಲೇ ಇಡಬೇಡಿ, ಯಾಕಂದ್ರೆ ಅದರಿಂದನೂ ಮತ್ತೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಇದು ಮುಖ್ಯವಾಗಿ ಈ ತರ ಡ್ಯಾಮೇಜ್ ಮಾಡುತ್ತೆ. ಇನ್ನು ಯಾರಾದ್ರೂ ರೈತರು ನಾವು ಹಾ ಹಣ್ಣು ಚೆನ್ನಾಗಿ ಬೆಳೆದದ್ದೇ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಒಳಗಡೆ ಇರತಕ್ಕಂತ ತಚ್ಚುಗಳು ಗೊತ್ತಾಗಲ್ಲ. ಇದನ್ನ ಪೆಸ್ಟ್ ಆಫ್ ಪ್ಲಾಂಟ್ ಕ್ವಾರಂಟೈನ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ತಗೊಳ್ಳೋದಿಲ್ಲ. ಹಿಂಗಾಗಿ ಯಾರಾದ್ರೂ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಅಂತ ಹಣ್ಣುಗಳಿಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಕೆಲವೊಂದು ಸಂಸ್ಥೆಗಳೇ ಇದಾವೆ ಸರ್. ಪ್ರೈವೇಟ್ ಆರ್ಗನೈಸೇಷನ್ಸ್ ಇದಾವೆ, ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಪೋಸ್ಟ್ ಕ್ವಾರಂಟೈನ್ ಟ್ರೀಟ್ಮೆಂಟ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಗಾಮಾ ರೇಡಿಯೇಷನ್ಸ್ ಇಂದ, ಇನ್ಸೆಕ್ಟ್ ಸರೈಲ್ ಟೆಕ್ನಿಕ್ ಅಂತ ಕರಿತೀವಿ ಸರ್, ಗಾಮಾ ರೇಡಿಯೇಷನ್ಸ್ ಇಂದ ಟ್ರೀಟ್ ಮಾಡೋದಾಗ್ಲಿ, ಹಾರ್ಟ್ ವೇಪರ್ ಟ್ರೀಟ್ಮೆಂಟ್ ಮಾಡೋದಾಗ್ಲಿ, ಇದನ್ನ ರೈತರ ಮಟ್ಟದಲ್ಲಿ ಮಾಡಕ್ಕಾಗಲ್ಲ. ಬೇರೆ ದೇಶಕ್ಕೆ ಕಳಿಸುವಾಗ ಎಲ್ಲ ಸ್ವಚ್ಛತೆ ಮಾಡಿ ಕಳಿಸ್ತಾರೆ, ಹೌದು, ಏನು ಕೀಟ ರೋಗ ಇರಲಾರದಂತೆ. ಹೌದು, ಪೋಸ್ಟ್ ಹಾರ್ವೆಸ್ಟ್ ಟ್ರೀಟ್ಮೆಂಟ್ ಮಾಡಿದ ನಂತರವೇ ಆ ಸರ್ಟಿಫಿಕೇಟ್ ಕೊಂತಂತ್ರ ಫೈಟೋಸ್ಯಾನಿಟರಿ ಸರ್ಟಿಫಿಕೇಟ್ ಕೊಡ್ತಾರ, ಅದರ ಮೂಲಕನೇ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಅನುಮತಿ ಸಿಗುತ್ತೆ. ಇನ್ನು ಈ ಹಣ್ಣಿನ ನೊಣಗಳನ್ನ ನಾವು ರೈತರ ಮಟ್ಟದಲ್ಲಿ ಯಾವ ರೀತಿಯಾಗಿ ಹತೋಟಿ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ನಾವೇನಾದರೂ ಸಪೋಸ್ ಹೂವು ಬಿಡೋ ಕಾಲಕ್ಕೆ ನಾವು ಬೇವಿನ ಮೂಲದ ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ಬೋದು ರೈತರ ಮಟ್ಟದಲ್ಲಿ. ಅದು 3000 PPM ಇರ್ಬೋದು, 10,000 PPM ಇರ್ಬೋದು. ಒಂದು 3000 PPM ಇತ್ತಂದ್ರೆ 2 ಮಿಲಿ ಅಂತ ಹೇಳ್ತೀವಿ, 10,000 PPM ಇತ್ತಂದ್ರೆ 1 ಮಿಲಿನು ಹೊಡೆದ್ರು ಸಿಂಪಡಣೆ ಅಂದ್ರೆ ಆರ್ಗ್ಯಾನಿಕಲಿ ಸಾವಯವ ದತ್ತ ಆಗ್ತದೆ. ಇಲ್ಲ ನಾನು ಸಿಂಪಡಣೆಗೆ ಕೆಮಿಕಲ್ ಯೂಸ್ ಮಾಡ್ತಂದ್ರೆ ಅಷ್ಟು ಇದಾಗಲ್ಲ ಸರ್, ಯಾಕಂದ್ರೆ ಎತ್ತರವಾಗಿರ್ತವೆ, ಸಿಂಪಡಣೆ ಸರಿಯಾಗಲ್ಲ, ಅವಶೇಷಗಳು ಇರ್ತವೆ. ಇವನ್ನೆಲ್ಲ ಹೋಗ್ಲಾಡ್ಸಕ್ ಏನ್ ಮಾಡಿದಾರೆ ಅಂದ್ರೆ, ಇತ್ತೀಚೆಗೆ ನೂತನವಾಗಿ ನಾವೊಂದು ಪೇಪರ್ ಬ್ಯಾಗ್ ಬಂದಿದೆ ಸರ್. ಈಗ ಈವನ್ ಮ್ಯಾಂಗೋಗೂ ಸಹಿತ ಯಾವಾಗ ನಾನು ನಿಂಬೆ ಸೈಜ್ನಂತ ಕಾಯಿ ಆದಾಗ ಅವಾಗ್ಲೇನೆ ಒಂದು ಬ್ಯಾಗ್ ಹಾಕ್ಬಿಡೋದು ಕಾಯಿಗಳಿಗೆ ಮುಚ್ಚಿಬಿಡೋದು. ಹೌದು, ಬಟರ್ ಪೇಪರ್ ಬ್ಯಾಗ್ ಅಂತಾರೆ, ಲೋಕಲಿ ಪೇಪರ್ ಬ್ಯಾಗ್ ಅಂತ ಹೇಳ್ತಾರೆ. ಅದು ಅಕಸ್ಮಾತ್ ಆ ಪೇಪರ್ ಬ್ಯಾಗ್ ಬೈ ಚಾನ್ಸ್ ನಾವು ಯೂಸ್ ಮಾಡಿದ ನಂತರ ಬಿದ್ರೂ ಸಹಿತ ಕುಳಿತದ ಸರ್, ಅದು ಭೂಮಿಗೆ ಏನು ಇದಾಗಲ್ಲ. ಇದನ್ನ ಯಾವಾಗ ನಾವು ನಿಂಬೆ ಸೈಜ್ ಇದ್ದಾಗ ನಾವು ಬ್ಯಾಗ್ ಹಾಕಿಬಿಟ್ರೆ ಯಾವ ಕೀಟನೂ ಬರೋದಿಲ್ಲ. ಅದು ಜಿಗಿ ಹುಳು ಇರಲಿ, ಜಿಗಿ ಹುಳಿಂದನೂ ಪ್ರೊಟೆಕ್ಟ್ ಕೊಡ್ತದೆ, ಹಣ್ಣಿನ ಹುಳಿಂದನೂ ಬರ್ತದೆ, ಇನ್ನೊಂದು ಯಾವ್ದು ಥ್ರಿಪ್ಸ್ ಬಂತು, ಮಿಲಿ ಬಗ್ ಬಂತಂದ್ರೂ ಸಹಿತ ಸಂಪೂರ್ಣವಾಗಿರುತ್ತೆ. ಇದರಿಂದ ಒಂದು ಬ್ಯಾಗಿಗೆ 2 ರೂಪಾಯಿ ಚಾರ್ಜ್ ಆಗುತ್ತೆ ಸರ್, ಎಕನಾಮಿಕಲ್. ಯಾಕಂದ್ರೆ ಸಿಂಪಡಣೆ ಮಾಡೋದು ಉಳಿತದ, ಸಿಂಪಡಣೆ ಮಾಡೋದು ಉಳಿತದಂದ್ರೆ ಕೀಟನಾಶಕದ ಔಷಧ ಇರೋದಿಲ್ಲ. ನೀವು ಯಾರಾದ್ರೂ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತಾನು ಮಾರಿದ್ರೆ ರೇಟ್ ಜಾಸ್ತಿ ಸಿಗ್ತದೆ, ಇಲ್ಲ ನಾನು ಎಕ್ಸ್ಪೋರ್ಟ್ ಮಾಡ್ತಂದ್ರೂ ಮಾಡಬಹುದು. ಅಂದ್ರೆ ಪೇಪರ್ ಒಳಗಡೆ ಕಾಯಿ ಚೆನ್ನಾಗಿ ಡೆವಲಪ್ ಆಗುತ್ತೆ, ಆ ಪೇಪರ್ ಏನಾದ್ರೆ ಸಫಿಷಿಯಂಟ್, ಅದಕ್ಕೆ ಬೇಕಾಗಿರುತ್ತೆ ಆ ಒಂದು ತಳಿಯ ಕೊನೆಯ ಮಟ್ಟಕ್ಕೆ ಕಾಯಿ ಎಷ್ಟು ಬೆಳೀತಂತ ಹೇಳಿ ಗೊತ್ತಿರುತ್ತಲ್ಲ ಸರ್, ಆ ಸೈಜ್ ಬ್ಯಾಗ್ ಅನ್ನ ಹಾಕ್ಬಿಡೋದು ಮುಂಚಿತವಾಗಿ. ಹಾಕ್ಬಿಟ್ರೆ ಅದು ಬ್ಯಾಗ್ ಈ ತರ ಇರ್ತಲ್ಲ, ಏರಿಯೇಷನ್ ಗಾಳಿನೂ ಆಡ್ತದ, ಚೆನ್ನಾಗಿ ಲೈಟ್ನ ಬೀಳೋದ್ರಿಂದ ಕಾಯಿ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಕೊನೆಗೆ ಎಲ್ಲಾ ವಿಷಯಗಳನ್ನ ಅರಿತು ಬಿಟ್ಟು ಕೊನೆಗೆ ಬ್ಯಾಗ್ ಬೆಸ್ಟ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಆಂಧ್ರದಲ್ಲಿ ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಸ್ವಲ್ಪ ಕಡಿಮೆ, ಇನ್ನು ರೈತರಿಗೆ ಅಷ್ಟು ಇದಿಲ್ಲ. ಯಾಕಂದ್ರೆ ಮಾವು ಜಾಸ್ತಿ ಬೆಳೆದಿರುತ್ತೆ, ಹೈಟ್ ಅಲ್ಲಿ ಇದೆ, ಕಟ್ಟೋದು ಹೆಂಗ ಅಂತ ವಿಚಾರ ಮಾಡ್ತಾರೆ ರೈತರು. ರಾಯಚೂರು ಜಿಲ್ಲೆಯಲ್ಲ ದಾಳಿಂಬೆ ಹಣ್ಣುಗಳಿಗೆ ಹಾಕಿದ್ದನ್ನ ನೋಡ್ತಾರೆ, ಬಹಳಷ್ಟು ಜನ ಹಾಕ್ತಾರೆ ದಾಳಿಂಬೆಗೆ ಹಣ್ಣು ಅದರ ಸಂರಕ್ಷಣೆಗಾಗಿ. ಅದನ್ನೇ ತಂತ್ರಜ್ಞಾನ ಇಲ್ಲೂ ಹಾಕಬೇಕು, ಇಲ್ಲಿನೂ ಹಾಕಬಹುದು. ಯಾಕಂದ್ರೆ ನಮ್ಗೆ ಏನಿಲ್ಲ ಅಂದ್ರೆ ಒಂದು ರೈತರ ಮಟ್ಟದಲ್ಲಿ ಏನಿಲ್ಲ ಅಂದ್ರೆ ಒಂದು 50 ರೂಪಾಯಿ KG ಸಿಕ್ಕರು ಸಹಿತ ಇಟ್ ಇಸ್ ಅ ಪ್ರಾಫಿಟಬಲ್. ಒಂದು 5 ಅಥವಾ 6 ಹಣ್ಣು, 4 ಅಥವಾ 5 ಹಣ್ಣು, ಆಮೇಲೆ ಹಣ್ಣು ನೇರವಾಗಿ ನಾವು ಮಾವಿನ ತಿನ್ನೋದ್ರಿಂದ ರಾಸಾಯನಿಕ ಬಳಕೆನೂ ಕಡಿಮೆ ಆದಂಗಾಗತ್ತೆ, ತುಂಬಾ ಕಡಿಮೆ ಆಗುತ್ತೆ. ಹಿಂಗಾಗತ್ತೆ. ಈವನ್ ಸಪೋಸ್ ನಾನು ಪೇಪರ್ ಬ್ಯಾಗ್ ಸಿಗ್ಲಿಲ್ಲ ಅಂತಂದ್ರೂ ಸಹಿತ ಫ್ರೂಟ್ ಬೇಟಿಂಗ್ ಟೆಕ್ನಿಕ್ ಅಂತ ಇದೆ. ಏನಪ್ಪಾ ಅಂದ್ರೆ, ಈಗ ತಾನೇ ಹೇಳಿದೆ ನಾನು, ಹಣ್ಣು ಮಾಗಬೇಕಾದ್ರೆ ಹಣ್ಣಿಂದ ಏನು ಒಂದು ವಾಸನೆ ಬರುತ್ತಲ್ಲ, ಆ ವಾಸನೆಗೆ ಈ ನೊಣ ಅಟ್ರಾಕ್ಟ್ ಆಗುತ್ತೆ. ಅದ ಒಂದು ಫ್ರೂಟ್ ಬೇಟನ್ನ ಕೆಮಿಕಲ್ ಮೀಥೈಲ್ ಯುಜಿನಾಲ್ ಅಂತೇಳಿ ಕೃತಕವಾಗಿ ಸಿಗ್ತದೆ ಮಾರ್ಕೆಟ್ ಅಲ್ಲಿ. ಅದನ್ನ 1 ಮಿಲಿ ಮೀಥೈಲ್ ಯುಜಿನಾಲ್ 1 ಲೀಟರ್ ನೀರಿನಾಗ ಹಾಕಿ ಅದ್ರ ಜೊತೆಗೆ 1 ml ಮೆಲಾಥಿಯಾನ್. ಸೊ 1 ಲೀಟರ್ ನೀರಿಗೆ 1 ml ಮೀಥೈಲ್ಯುಜಿನಾಲ್, 1 ml ಮೆಲಾಥಿಯಾನ್. ಮೆಲಾಥಿಯಾನ್ ಕೆಮಿಕಲ್ ಸಿಗುತ್ತೆ ಸರ್? ಸಿಗುತ್ತೆ ಸರ್, ಸಿಗುತ್ತೆ. ಅದು ಸಿಗ್ಲಿಲ್ಲ ಅಂದ್ರೆ DDVP ಅಂತ, ಅದನ್ನು ಓಕೆ ಸಿಗ್ತದೆ. ಈಗ ಇನ್ನು ಸದ್ಯ ಇನ್ನು ಬ್ಯಾನ್ ಆಗಿಲ್ಲ, ಅಲ್ಲೆಲ್ಲ ಸಿಗ್ತಾ ಇದೆ. ಮೆಲಾಥಿಯಾನ್ ಯೂಸ್ ಮಾಡಿದ್ರೆ ಚಲೋ. ಸೊ ಇದು 1000 ಮಿಲಿ ಏನ್ ಆಯ್ತಲ್ಲ ಸರ್, 100 ಮಿಲಿ ಒಂದು ಬಾಟ್ಲಿಗೆ. ಯಾವ್ದೇ ಬಿಸಾಕಿರ್ತಕ್ಕಂಥ ಬಿಸ್ಲರಿ ಬಾಟ್ಲ್, ನಾವೇನ್ ವಾಟರ್ ಬಾಟ್ಲ್ ಬಿಸಾಕ್ತಿವಲ್ಲ, ಅವನ್ನೇ ಯೂಸ್ ಮಾಡೋದು. 100 ml, ಇದೇನು 1000 ml ನಾವು ಮಾಡ್ಕೊಂಡಿರ್ತೀವಿ ಸೊಲ್ಯೂಷನ್ ಅನ್ನ, 100 ml ಒಂದು ಬಾಟ್ಲಿಗೆ ಹಾಕೊಂಡು ಆ 1000 ml 10 ಬಾಟ್ಲಿಗೆ ಆಗ್ತದೆ. 10 ಬಾಟ್ಲನ್ನ ಒಂದು ಹೆಕ್ಟೇರ್ಗೆ ಹಾಕ್ಬಿಟ್ರೆ ಆ ಏನ್ ಹೇಳಿದೆ ನಾನು, ಮೈಥಾಲಜಿನಲ್ಲೂ ಒಂದು ಹಣ್ಣು ಬಿಡ್ತಕ್ಕಂತ ವಾಸನೆ, ಅದಕ್ಕೆ ಪತಂಗ ಸಾರಿ ಈ ನೊಣಗಳು ಅಟ್ರಾಕ್ಟ್ ಆಗಿ ಅಲ್ಲಿ ಕೆಮಿಕಲ್ ಇರೋದ್ರಿಂದ ಸಾಯ್ತವೆ. ಇದು ಬಹಳಷ್ಟು ಏನ್ ಕಂಟ್ರೋಲ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ ಅದರ ಒಂದು ಹಾವಳಿ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗಿ ಕೀಟನಾಶಕ ಬಳಸ್ಕೋದನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಇದು ಒಂದು. ಇಲ್ಲ ಇನ್ನು ಆಲ್ಟರ್ನೇಟಿವ್ ಅಂತಂದ್ರೆ, ನನಗೆ ಮೀಥಾಲಿಜಿನಾಲ್ 1 ml ಅಥವಾ 3 ಹನಿ ಮೀಥಾಲಿಜಿನಾಲ್ ಮತ್ತೆ ಒಂದು 3 ಹನಿ DDVP ಇದ್ರ ಬದಲಿಗೆ ಅದನ್ನ ನಾನು ಒಂದು ಹತ್ತಿ ಎಳೆಯಲ್ಲಿ ಇದನ್ನ 3 ml ಮೀಥಾಲಿಜಿನಾಲ್ 3 ml DDVP ಮಿಕ್ಸ್ ಮಾಡಿ ಆ ಬಾಟ್ಲಲ್ಲಿ ಇಟ್ಟು ಬಾಟ್ಲನ್ನ ನಾವು ಗಿಡಕ್ಕೆ ಕಟ್ಟಿಬಿಟ್ರೆ ಒಂದು 10 ಬಾಟ್ಲನ್ನ ಇದೇ ರೀತಿಯಾಗಿ ಅಟ್ರಾಕ್ಟ್ ಆಗಿ ಆ ನೊಣಗಳು ಸಾಯ್ತವೆ. ಇದು ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡಿದ್ರು ಸಹಿತ ಮತ್ತೆ ನಾವು ಎಲ್ಲವನ್ನೂ ಕವರ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಲ್ಲಲ್ಲಲ್ಲಿ ಕೊಳಿತವೆ. ಬಿದ್ದಿರ್ತಕ್ಕಂಥ ಹಣ್ಣುಗಳನ್ನ, ಕೊಳತಿರ್ತಕ್ಕಂಥ ಹಣ್ಣುಗಳನ್ನ ಅಲ್ಲೇ ಇಡಬಾರ್ದು. ಅವುಗಳನ್ನ ದೂರ ಹೋಗಿ ತಿಪ್ಪೆ ಗೊಬ್ಬರದಾಗ ಹಾಕೋದು ತುಂಬಾ ಒಳ್ಳೇದು. ಇದು ರೈತರ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು. ಕೆಲವ್ರು ಏನ್ ಮಾಡ್ತಾರೆ, ಮನೆಯಲ್ಲಿ ಬೆಳೆದಿರ್ತಕ್ಕಂಥದ್ಕ ನೆಟ್ ಹಾಕ್ತಾರೆ. ನೆಟ್ ಹಾಕೋದು 1-2 ಗಿಡ ಇದ್ರೆ ಹಾಕ್ಬೋದು, ಇಡೀ ಹೊಲಕ್ಕೆ ಹಾಕೋದು ಕಷ್ಟ ಆಗ್ತದೆ. ಹಂಗಾಗಿ ಹಣ್ಣೇ ಮುಖ್ಯ. ಮಾವಿನಲ್ಲಿ ಹಣ್ಣಿಗೆ ಬರ್ತಕ್ಕಂಥ ಯಾವುದೇ ಕೀಟಕ್ಕೆ ಹತೋಟಿ ಮಾಡಬೇಕು, ಕಂಟ್ರೋಲ್ ಮಾಡ್ಬೇಕಂದ್ರೆ ಬೆಸ್ಟ್ ಅಂತಂದ್ರೆ ಬ್ಯಾಗ್ ಹಾಕ್ಬಿಡೋದು, ಬ್ಯಾಗ್ ಕವರ್ಗಳನ್ನು ಹಾಕ್ಬೇಕು, ಪೇಪರ್ ಕವರ್ಗಳನ್ನು, ಪೇಪರ್ ಕವರ್ ಒಮ್ಮೆ ಸುಮ್ನೆ ಕಟ್ಟಿಬಿಟ್ರೆ ಸಾಕು, ಕಲಾಸ್ ಅದು. ಯಾವಾಗ ನಮಗೆ ಹಣ್ಣು ಮಾಗದ ಮೇಲೆ ಬಹಳ ಚೆನ್ನಾಗಿ ಕಲರ್ ಇರುತ್ತೆ ಸರ್, ಯಾಕಂದ್ರೆ ರೈತರು ನಮ್ಮ ವಿಜ್ಞಾನಿಗಳು ಮಾಡಿದ್ದಾರೆ, ಬೇರೆ ಕಡೆ ಎಲ್ಲ ಮಾಡಿದ್ದಾರೆ, ತುಂಬಾ ರೈತರು ಉಪಯೋಗ ಮಾಡ್ತಿದ್ದಾರೆ. ಎಲ್ಲಾ ವಿಚಾರಗಳ ಎಲ್ಲಾ ಪದ್ಧತಿಗಳನ್ನು ಮಾಡೋದಕ್ಕಿಂತ ಬ್ಯಾಗ್ ಹಾಕೋದು ತುಂಬಾ ಒಳ್ಳೇದು ಅಂತೇಳಿ ಈಗ ತಿಳಿದು ಬಂದಿದೆ ಸರ್. ಈಗ ತಾವು ಇದು ಹೇಳಿದ್ರಿ, ಈಗ ಜಿಗಿ ಹುಳದ ಬಗ್ಗೆ ಹತೋಟಿ ಏನ್ ಮಾಡೋದು, ಜಿಗಿ ಹುಳಕ್ಕೆ ಯಾವ್ದು ಹೊಡಿಬೇಕಾಗತ್ತೆ ಸಿಂಪರಣೆ? ಬೇವಿನ ಮೂಲದ ಜಿಗಿ ಹುಳಕ್ಕ ಬೇವಿನ ಮೂಲದ ಕೀಟನಾಶಕ ನಾವು ಮಾರ್ಕೆಟಲ್ಲಿ 3000 PPM ಸಿಗುತ್ತೆ, ಅದು 2 ml ಸಾಕಾಗ್ತದೆ, ಅದನ್ನು ಹೊಡಿಬಹುದು. ಇಲ್ಲ ನಮಗೆ ರೆಕಮೆಂಡ್ ಶಿಫಾರಸ್ ಮಾಡಿರ್ತಕ್ಕಂಥ ಕೆಮಿಕಲ್ಸ್ ಅಂತಂದ್ರೆ ಥೈಮೆಥಾಕ್ಸಮ್ ಅಂತ ಒಂದು ಕೀಟನಾಶಕವನ್ನ 0.3 gram ಪ್ರತಿ ಲೀಟರ್ ನೀರಿಗೆ, ಅಥವಾ ಲ್ಯಾಂಬ್ಡಾ ಸಾಲೆತ್ರಿನ್ ಅಂತ ಕರಾಟೆ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ, ಇದು 1 ml 1 liter ನೀರಿಗೆ, ಅಥವಾ ಇಮಿಡಾಕ್ಲೋಪ್ರಿಡ್ ಅಂತದ್ದು, ಇದನ್ನು 0.3 ml 1 liter ನೀರಿಗೆ. ಅಂದ್ರೆ ಶಿಫಾರಸ್ ಮಾಡಿರ್ತಕ್ಕಂಥ ಕೆಮಿಕಲ್ ಅನ್ನೇ ಯೂಸ್ ಮಾಡಿದ್ರೆ ಒಳ್ಳೇದು. ಯಾಕೆ ಹೇಳ್ತೀನಿ ಅಂದ್ರೆ, ಈ ನಾ ಏನ್ ಹೇಳಿದೆ, ಈ 3 ಕೆಮಿಕಲ್ ಇವುಗಳ ಅವಶೇಷ ರೆಸಿಡಿವ್ ತುಂಬಾ ಕಡಿಮೆ ಇರುತ್ತೆ. ನಾವು ಮತ್ತೆ ತುಂಬಾ ರೆಸಿಡಿವ್ ಬಹಳ ದಿವಸ ಇರ್ತಕ್ಕಂಥದ್ದನ್ನ ಹೊಡೆದಿವಿ ಅಂತಂದ್ರೆ ಸಿಂಪರಣೆ ಮಾಡಿದ್ರೆ ಹಾರ್ವೆಸ್ಟ್ ಮಾಡಿ ತಿನ್ನೋರು ಮತ್ತೆ ನಾವೇ, ಅದು ಆರೋಗ್ಯಕ್ಕೆ ಹಾನಿಕರ. ಈಗ ತಾವು ಹೇಳಿದಾಗೆ ಮಾವಿನ ಬೆಳೆಯಲ್ಲಿ ಜಿಗಿ ಹುಳು ಮತ್ತು ಹಣ್ಣು ನೊಣ ಎರಡು ಮುಖ್ಯವಾದದ್ದು ಅಂತ ಹೇಳಿದ್ರಿ. ಇನ್ನು ಕೆಲವೊಂದು ಕಡೆ ಈಗ ರೆಂಬೆ ಕೊರಕ ಅಥವಾ ಸ್ಟೆಮ್ ಬೋರರ್ ಅಂತ ಹೇಳ್ತಾರೆ. ಈ ಮಾವಿನಲ್ಲಿ ಏನು ಇನಿಷಿಯಲ್ ಸ್ಟೇಜ್ ಇರುತ್ತಲ್ಲ, 1 ವರ್ಷದ ಬೆಳೆ 2 ವರ್ಷದ ಬೆಳೆ ಇದ್ದಾಗ ಕೆಲವೊಂದು ಟೊಂಗೆಗಳು ಒಣಗೋದು ಇವೆಲ್ಲ ಸಾಮಾನ್ಯವಾಗಿ ಕಂಡು ಬರ್ತಾ ಇರುತ್ತೆ, ಇದು ಹೇಗೆ ಮಾಡಬೇಕು ಇದಕ್ಕೆ ಏನಾದ್ರು? ಸರ್, ಇದು ಕಾಂಡ ಕೊರಕದಿಂದ ಬರ್ತಕ್ಕಂಥದ್ದು ಸಮಸ್ಯೆ. ನಾರ್ಮಲಿ ಯಾವ ಗಾರ್ಡನ್ ಸ್ವಲ್ಪ ನೆಗ್ಲೆಕ್ಟ್ ಮಾಡಿರ್ತಾರೆ, ಮೇಂಟೈನ್ ಮಾಡಿರಲ್ವೋ ಅಂತ ಗಾರ್ಡನ್ ಅಲ್ಲಿ ಇದ್ರ ಸಮಸ್ಯೆ ಕಾಣ್ತದೆ. ಯಾಕೆ ಅಂತಂದ್ರೆ, ಆ ಒಂದು ದುಂಬಿ, ಆ ಒಂದು ಬೀಟ್ಲ್ ಏನಿದೆಲ್ಲ, ತಾನು ಎಲ್ಲಿ ಯಾವ ಗಿಡಕ್ಕೆ ಏನಾದರೂ ನ್ಯಾಚುರಲಿ ಡ್ಯಾಮೇಜ್ ಆಗಿದೆಯಾ, ಅಲ್ಲಿ ಗಾಯ ಆಗಿದೆಯಾ ಅಂತ ನೋಡುತ್ತೆ. ಸಪೋಸ್ ಕೆಲವ್ರು ಏನ್ ಮಾಡ್ತಾರೆ, ಗಿಡ ಹತ್ಬೇಕಂತೇಳಿ ಅಲ್ಲೆಲ್ಲೆಲ್ಲಿ ಕಡಿತಾರೆ ಸರ್, ಕಾಲಿಡ್ಲಕ್ಕ. ಆ ಕಡದಿರ್ತಕ್ಕಂಥದ್ದು ಇಂಜುರಿ ಗಾಯ ಮಾಡಿರ್ತಕ್ಕಂಥ ಭಾಗವನ್ನ ಈ ದುಂಬಿ ತತ್ತಿ ಇಡ್ಲಕ್ಕೆ ಉಪಯೋಗ ಮಾಡ್ತದೆ. ಅದಕ್ಕಾಗಿ ಯಾವುದೇ ಗಿಡನ್ನ ನಾವು ಹಾನಿ ಮಾಡಬಾರ್ದು. ಇದನ್ನ ಸಪೋಸ್ ಇದು ಆ ಭಾಗದಲ್ಲಿ ತತ್ತಿ ಇಡ್ತಂದ್ರೆ ಅದರಿಂದ ಮರಿ ಒಳಗಡೆ ಹೋಗಿ ಕೊರಿತಾ ಹೋಗ್ತದೆ ಸರ್. ಇದು ಕ್ರಮೇಣ ತಿಂಗಳುಗಟ್ಟಲೆ ತಗೊಳುತ್ತೆ. ಯಾವ ಭಾಗಕ್ಕೆ ಕೊರಿತದೋ ಆ ಭಾಗ ಒಣಗಿರ್ತಾವ. ಇದಕ್ಕೆ ಬೆಸ್ಟ್ ಸರ್, ಯಾವ ಕೊನ್ಲೆ ಒಣಗಿತೆ ಅಂತ ನೋಡಿ ನಾವು ಸ್ವಲ್ಪ ಪರೀಕ್ಷೆ ಮಾಡ್ಬೇಕು. ಏನು ಹಾ ಒಣಗ್ತಾ ಇದೆಯಲ್ಲ, ಯಾಕೆ ಒಣಗುತ್ತಂತ ಪಕ್ಕಕ್ಕೆ ಹೋಗಿ ಬಹುತೇಕ ಅದು ಸೌಂಡ್ ಏನಾರ ಮಾಡ್ತಾ ಇದೆಯಾ ಒಳಗಡೆ. ಆ ಹುಳ ಕೊರಿತಾ ಇದ್ದಾಗ ಕರ್ರ ಕರ್ರ ಅಂತ ಸೌಂಡ್ ಬರುತ್ತೆ, ಆ ಸೌಂಡ್ ಇಂದ ನೋಡ್ಬೇಕು. ಅಥವಾ ಸೌಂಡ್ ಕಾಣ್ಲಿಲ್ವಾ, ಕೆಳಗೆ ಏನಾದ್ರೂ ಪೌಡರ್ ಬೀಳ್ತಾ ಇದೆಯಾ ನೋಡ್ಬೇಕು. ಪೌಡರ್ ಕಾಣ್ತಾ ಇಲ್ವಾ ಅಂತಂದ್ರೆ ಗಿಡದ ಪಕ್ಕದಾಗ ಸ್ವಲ್ಪ ಕ್ಲೀನ್ ಮಾಡಿ ಅದು ಬಿದ್ದಿರ್ತಕ್ಕಂಥ ಪೌಡರ್ನ ನೋಡ್ಬಿಟ್ಟು ಹಾ ಅಲ್ಲಿ ಹುಳ ಇದೆ ಅಂತ ಹೇಳ್ಕೊಂಡು ನೋಡ್ಬೋದು. ಅದೆಲ್ಲ ಕನ್ಫರ್ಮ್ ಆಯ್ತಾ ಹುಳ ಇದೆ ಅಂತಂದ್ರೆ ಯಾವ ಬ್ರಾಂಚ್ ಯಾವ ಕೊಲ್ಲೆ ಒಣಗಿದೆಯೋ ಅದನ್ನ ಸ್ವಲ್ಪ ಕುಡುಗೋಲಿಂದ ಅಥವಾ ಇದರಿಂದ ಒಂದು ಇದರಿಂದ ನಾವು ಬರ್ಚಿಗೆ ಅಂತ ಹೇಳ್ತೀವಲ್ಲ ಸರ್, ಅಥವಾ ಚಾಕುದಿಂದ ಓಪನ್ ಮಾಡ್ಬೇಕು, ಟನಲಿಂಗ್ ಅಂತ ಹೇಳ್ತೀವಿ. ಅದನ್ನ ಸ್ವಲ್ಪ ಓಪನ್ ಮಾಡಿ ಒಂದು ಯಾವ್ದು ನಾವು ಸೈಕಲ್ ಸ್ಪೋಕ್ಸ್ ಕಡ್ಡಿ ಅಂತ ಹೇಳ್ತೀವಲ್ಲ, ಅಥವಾ ಬರ್ಚಿಗೆ ಅಂತ ಹೇಳ್ತೀವಿ, ಅದನ್ನ ಹಾಕಿ ತುರುಕ್ ಬಿಡೋದು ಒಳಗ. ಆ ಒಳಗ ಏನಾದ್ರೂ ಕೀಡೆ ಅಂತಂದ್ರೆ ಅದು ಸತ್ತು ಹೋಗ್ತದೆ, ಅಂದ್ರೆ ಮೆಕ್ಯಾನಿಕಲಿ ಸಾಯಿಸ್ಬೋದು. ಒಂದು ಸಪೋಸ್ ಅದನ್ನ ನಾವು ತುರುಕಿದ್ರೆ ಸಹಿತ ಲಾರ್ವೆ ಸಿಗ್ಲಿಲ್ಲ, ಕೀಟ ಸಿಗ್ಲಿಲ್ಲ ಅಂದ್ರೆ ಆ ಟನಲ್ ಏನ್ ಮಾಡಿರ್ತೀವಿ ನಾವು, ಹೋಲ್ ಓಪನ್ ಏನ್ ಮಾಡಿರ್ತೀವಿ, ಅದ್ರಾಗ ನೀವು ಪೆಟ್ರೋಲ್ ಆದ್ರೂ ತುಂಬ್ರಿ, ಡೀಸೆಲ್ ಆದ್ರೂ ತುಂಬ್ರಿ, ಹೆಂಗ ಹಾಕ್ಬೇಕಂದ್ರೆ ಮತ್ತೆ ಹಾಕಕ್ಕೂ ಸಹಿತ ಒಂದು ಏನಾರ ಸ್ಕ್ವೀಸ್ ಬಾಟಲ್ ಅಂತ ಹೇಳ್ತೀವಿ ಸರ್, ಹಾಕ್ಲಿಕ್ಕೆ ಇಂಕ್ ಪಿನ್ ಬೂಚಿರ್ತಕ್ಕಂಥದ್ದನ್ನ ಹಾಕಿ. ಸೊ ನೀವು ಕೊನೆಗೆ ಏನು ಇಲ್ಲ ಅಂತಂದ್ರೆ ಮನೆಗೆ ಇರ್ತಕ್ಕಂತ ಫಿನೈಲ್ ಅದನ್ನು ಸಹಿತ ತುಂಬತಾರೆ. ಅದನ್ನು ಇಲ್ಲ ಅಂತಂದ್ರೆ ನಾವು ಮನೆಗೆ ಡಾಂಬರ್ಗಳಿಗೆ ಅಂತ ಹೇಳ್ತಾರ ಸರ್, ಅದನ್ನು ಪುಡಿ ಮಾಡಿ ಅದರ ತೂತ್ನಾಗ ಹಾಕಿ ಮುಚ್ಚಬೇಕು. ಮುಚ್ಚಿದ್ರೆ ಈ ಕೆಮಿಕಲ್ ವಾಸನೆಗೆ ಆ ಹುಳ ಸತ್ತೋಗುತ್ತೆ ಸರ್, ಉಸಿರುಗಟ್ಟಿ. ಸೊ ಈ ತರ ಮಾಡಿ ಆ ಗಿಡಕ್ಕ ಸ್ವಲ್ಪ ಗೊಬ್ಬರ ಕೊಡ್ಬೇಕು. ನಮ್ದು ಏನಿದೆಲ್ಲ ಸಾರಜನಕ ರಂಜಕ ಪೊಟ್ಯಾಶ್ ಕೊಟ್ರೆ ಬೇಗ ಚಿಗಿರ್ತದೆ ಸರ್. ಅಥವಾ ಈಗ IHR ಅವರು, ನಮ್ಮ ಭಾರತೀಯ ತೋಟಗಾರಿಕೆ ಸಂಸ್ಥೆ ಬೆಂಗಳೂರು, ಅವರು ಸೀಲರ್ ಅಂಡ್ ಹೀಲರ್ ಮೆಥಡ್ ಅಂತ ಒಂದು ಟೆಕ್ನಿಕ್ ಕಂಡಿಡಿದವ್ರೆ. ಅದರಲ್ಲಿ ಏನಿರುತ್ತಂತಂದ್ರೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತೆ DDVP ಕೆಮಿಕಲ್ ನ ಮಿಕ್ಸ್ ಮಾಡಿ ಒಂಥರ ವಿಸ್ಕಸ್ ಅಂತ ಹೇಳ್ತೀವಿ ಸರ್, ಸ್ವಲ್ಪ ಗಟ್ಟಿಯಾಗಿ ಮಾಡಿಬಿಟ್ಟು ಅದನ್ನ ಹೋಲ್ ಮಾಡ್ಬೇಕು ಫಸ್ಟ್. ಅವು ಏನು ಕಾಡ ಕೊರಕ ಕೊರೆದಿರುತ್ತಲ್ಲ ಅದನ್ನ ನಾವೆಲ್ಲ ಹೋಲ್ ಟನಲ್ ಓಪನ್ ಮಾಡಿ ಈ ಸೊಲ್ಯೂಷನ್ ಅನ್ನ ಅದ್ರಾಗ ಹಾಕಿ ಮುಚ್ಚಿದ್ರೆ ಅದು ಹುಳ ಸಾಯುತ್ತೆ. ಈ ಬೇಗ ಹೀಲ್ ಆಗುತ್ತೆ ಸರ್, ಸೀಲ್ ಮಾಡಿ ಹೀಲ್ ಮಾಡೋದು ಅಂದ್ರೆ ಮುಚ್ಚಿಬಿಟ್ಟು ಅದನ್ನ ರಿಕವರಿ ಆಗ್ಲಿಕ್ಕೆ ನಾವು ಅನುವು ಮಾಡಿಕೊಟ್ಟಂಗ ಆಗ್ತದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಯಾವ ಕಡೆ ಹೋಲಿದೆ, ಹುಳ ಎಲ್ಲಿದೆ ಅನ್ನೋದು ಕಂಡುಹಿಡಿದು ಬಹಳ ಮುಖ್ಯ. ಕಂಡುಹಿಡಿದು ಅದನ್ನ ನಿರ್ವಹಣೆ ಮಾಡಬಹುದು ನೀವು ಹೇಳಿದಂತ ಪದ್ಧತಿಯನ್ನ ಅನುಸರಿಸಿ. ಹೌದು, ಒಳ್ಳೇದು ಡಾಕ್ಟರ್ ಶ್ರೀನಿವಾಸ್ ಅವರೇ. ಕೊನೆದಾಗಿ ಏನ್ ಹೇಳ್ತೀರಿ ಮಾವು ಬೆಳೆಯುವಂತ ರೈತರಿಗೆ? ಏನು ಅಂತ ಹೇಳ್ಕೊಳ್ಳುವಂತ ಬಹಳಷ್ಟು ದೊಡ್ಡ ಸಮಸ್ಯೆಗಳು ಕೀಟದಿಂದ ಬರ್ತಾವ ಅಂತ ಹೇಳ್ತಿರ್ತಾವ ಮಾವಿನಲ್ಲಿ? ಇಲ್ಲ, ಬಿಟ್ರೆ ಹೌದು, ಇವೆರಡನ್ನ ನಾವು ಕಾಪಾಡ್ಬಿಟ್ರೆ ಬೇರೆ ಹುಳದ ಬಗ್ಗೆ ನಾವೇನ್ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಜಿಗಿಹುಳ, ನಂತರ ಲೇಟ್ ಆಗಿ ಸ್ವಲ್ಪ ಮಾಗೋ ಕಾಲಕ್ಕೆ ಬರ್ತಕ್ಕಂಥದ್ದು ನಮಗೆ ಹಣ್ಣಿನ ನೊಣ. ಹಣ್ಣಿನ ನೊಣ ಯಥೇಚ್ಛವಾಗಿ ಇಡೀ ವರ್ಷ ಇರ್ತದೆ, ಯಾಕಂದ್ರೆ ಪಾಲಿಫೇಗಸ್ ಅನೇಕ ಬೆಳೆಗೆ ಆಶ್ರಯ ಬೆಳೆಗಳಿರೋದ್ರಿಂದ, ಟೊಮ್ಯಾಟೋದಿಂದ ಹಿಡಿದು ನಮ್ಮದು ಯಾವ್ದು ವಾಟರ್ ಮೆಲನ್ ಕಲ್ಲಂಗಡಿಗೂ ಸಹಿತ ಬಾಧೆಯನ್ನುಂಟು ಮಾಡ್ತದೆ. ಹಿಂಗಾಗಿ ಬೆಸ್ಟ್ ಎಲ್ಲಾ ವಿಷಯಗಳನ್ನ ನೋಡ್ಬಿಟ್ರೆ ಬ್ಯಾಗ್ ಹಾಕೋದು ಬಹಳ ಉತ್ತಮ. ಇನಿಷಿಯಲಿ ಹಾಕ್ಲಕ್ಕ ಒಂದ್ ಸ್ವಲ್ಪ ಲೇಬರ್ ತಗೋಬಹುದು, ಬಟ್ ನಿಶ್ಚಿಂತೆ ಅಲ್ವಾ, ನಿಶ್ಚಿಂತೆ. ಅದು ಗಾಳಿ ಬಂದ್ರೂ ಸಹಿತ ಕಟ್ಟಿರ್ತೀವಿ, ಏನ್ ಬೀಳೋದಿಲ್ಲ, ಏನು ಆಗೋದಿಲ್ಲ ಸರ್. ಈಗ ಮುಖ್ಯವಾಗಿ ರೈತರು ಗಮನಿಸಿರ್ತೇವೆ ನಾವು, ಮಾವಿನ ಏನು ಟೆಮ್ ಬರುತ್ತೆ, ಟ್ರಂಕ್ ಅಂತ ಹೇಳ್ತೀವಲ್ಲ, ನೆಲದಿಂದ ಇದ್ರವರೆಗೂ ಈ ರೈತರು ಸುಣ್ಣವನ್ನ ಹಸ್ತಾರೆ, ಆಮೇಲೆ ಸುರ್ಮಂಜ ಅಂತ ಹೇಳ್ತೀವಿ ಕ್ಯಾಮಿ ಮಣ್ಣು, ಅದನ್ನೆಲ್ಲ ರಾಡಿ ಮಾಡಿ ಹಸ್ತಿರ್ತಾರೆ. ಇದು ಏನು ಕೀಟ ನಿರ್ವಹಣೆಗೆ ಅನುಕೂಲ ಆಗತ್ತಂತ್ರೆ? ಇದೇನಾದ್ರೂ ಆಗುತ್ತೆ ಸರ್, ಇದು ಯಾಕಂದ್ರೆ ನಾನು ಈಗ ತಾನೇ ಹೇಳಿದೆ, ಸ್ಟೆಮ್ ಬೋರರ್ ಏನು ಅಟ್ಯಾಕ್ ಮಾಡ್ತಕ್ಕಂತ ಚಾನ್ಸಸ್ ಇರುತ್ತಲ್ಲ, ಸ್ವಲ್ಪ ಈ ಇದನ್ನ ಹಚ್ಚಿದ್ರೆ ಬಂದಾಕತಿ, ಅದು ತತ್ತಿ ಇಡ್ತಕ್ಕಂಥದ್ದು ಹಾನಿ ಮಾಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಜೊತೆಗೆ ಇನ್ನೊಂದು ತಿಗಣಿ ಬರುತ್ತೆ ಸರ್, ಹಿಟ್ಟು ತಿಗಣಿ ಅಂತ ಹೇಳ್ತೀವಿ, ಮೀಲಿ ಬಗ್ ಅಂತ ಕರಿತೀವಿ. ಅದು ನಾರ್ಮಲಿ ಏನಾಗತ್ತಂತಂದ್ರೆ ಯಾವಾಗ ಚಿಗುರಿಲ್ಲ, ಇನ್ನು ಚಿಗುರು ಯಾವುದು ಇಲ್ಲ ಅಂದ ತಕ್ಷಣ ಅದು ಸೂಪ್ತ ಅವಸ್ಥೆಗೆ ಹೋಗುತ್ತೆ ಸರ್. ಎಲ್ಲಿ ಹೋಗ್ತದೆ? ಆ ಒಂದು ಬಾರ್ಕ್ನಲ್ಲಿ, ಸಂದಿನಲ್ಲಿ, ಅಥವಾ ಭೂಮಿಯಲ್ಲಿ ಹೋಗ್ತದೆ. ಈ ರೀತಿಯಾಗಿ ನಾವು ಸುಣ್ಣವನ್ನ ಅಥವಾ ಈಗ ಸುರ್ಮ ಇದನ್ನಂದ್ರಲ್ಲ ಅದನ್ನ ಹಚ್ಚೋದ್ರಿಂದ ಇದರದ್ದು ಬಾಧೆ ಸಹಿತ ಕಡಿಮೆ ಆಗುತ್ತೆ ಸರ್, ಹಿಟ್ಟು ತೆಗೆ ಬಾಧೆನೂ ಸಹಿತ ಕಡಿಮೆ ಆಗುತ್ತೆ. ಈಗ ಹಚ್ಚುವಾಗ ಏನಾದರೂ ಬೇರು ಕಡಿತಕ್ಕಂತ ಹುಳುಗಳು ಬರ್ತಾವ ಮಾವಿನಲ್ಲಿ? ಮಾವಿನಲ್ಲಿ ಏನಾದರೂ ಬೇರು ಕಡಿತಕ್ಕಂತ ಹುಳುಗಳು ಅವೇನಾದ್ರೂ ಹಾನಿ ಮಾಡ್ತಾ ಇರ್ತಾವ? ಇಲ್ಲ ಸರ್, ಬೇರು ಕಡಿತಕ್ಕಂತ ಹುಳುಗಳು ತುಂಬಾ ಕಡಿಮೆ. ನಾರ್ಮಲಿ ನಾವು ಹಚ್ಚೋ ಕಾಲಕ ಸಸಿಗಳನ್ನ ಸ್ವಲ್ಪ ಈ ಹಿಂಡಿ ಆಯ್ತು, ಯಾವ್ದು ಬೇವಿನ ಹಿಂಡಿ ಆಯ್ತು, ಔಡ್ಲಿ ಹಿಂಡಿ ಆಯ್ತು, ಅಥವಾ ಒಂದಿಷ್ಟು ಕಾರ್ಬೋಫಿರಾನ್ ಇದನ್ನ ಹಾಕ್ತಾರೆ. ಸೊ ಅವೆಲ್ಲ ಬೇಡ ಅಂತಂದ್ರೆ ಇತ್ತೀಚೆಗೆ ನಾವು ಜೈವಿಕ ಶಿಲೀಂದ್ರನಾಶಕವನ್ನ ಕೀಟನಾಶಕವನ್ನ ಹೇಳ್ತೀವಿ ನಾವು, ಮೆಟ್ರೈಜಮ್ ಆಯ್ತು, ಬಿವೇರಿ ಆಯ್ತು. ಆ ಗೊಬ್ಬರದ ಜೊತೆಗೆ ಇವುಗಳನ್ನು ಸಹಿತ ಮಿಕ್ಸ್ ಮಾಡಿ ಹಾಕಿದ್ರೆ ಏನಾದ್ರೂ ಕೀಟ ಬಂತು ಅಂದ್ರೆ ಇದನ್ನು ತಿನ್ನುತ್ತೆ ಶಿಲೀಂದ್ರವನ್ನ, ಅದಕ್ಕೂ ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮುನ್ನೆಚ್ಚರಿಕೆಯಾಗಿ ಹಾಕಿದ್ರೆ ತಪ್ಪೇನಿಲ್ಲ ಸರ್, ಹಾಕ್ಬೋದು. ಒಳ್ಳೇದು ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರು, ಇದುವರೆಗೂ ಮಾವಿನಲ್ಲಿ ಬರ್ತಕ್ಕಂಥ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ಆ ಮಾಹಿತಿಯನ್ನು ಮಾಡಿಕೊಟ್ಟರೆ ನಮ್ಮ ರೈತರಿಗೆ, ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಮಾವು ಬೆಳೆಗೆ ಬಾಧಿಸುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಕೀಟತಜ್ಞರಾದ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಭಾವಲತಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ನಾಳೆ ದಿನಾಂಕ 24/2022 ಅಂತಂದರೆ ಬುಧವಾರ 3 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 40 ಮತ್ತು ಕನಿಷ್ಠ 24°C ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 58 ಮತ್ತು ಕನಿಷ್ಠ 33% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 1 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಮಣ್ಣಿನಲ್ಲಿನ ತೇವಾಂಶವನ್ನು ಸಂರಕ್ಷಣೆ ಮಾಡಲು ಅಂತರ್ಬೇಸಾಯ, ಮಲ್ಚಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ತೇವಾಂಶ ಸಂರಕ್ಷಣೆ ಮಾಡುವುದರ ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಿಸಬಹುದು. ಇನ್ನು ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಬಹುದು. ಇನ್ನು ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಇದು ಸೂಕ್ತವಾದ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 cm ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 kg ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕಾಗ್ತದೆ. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿರುವ ಕೋಶಾ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಹೆಚ್ಚಿಗೆ ಮಾಡಬಹುದು. ಇನ್ನು ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಬೇಸಿಗೆ ಸಮಯ ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು 20 ppm ಅಂದರೆ 2 g ನೆಪ್ಟಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 L ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕಾಗ್ತದೆ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಸುತ್ತಲೂ ಒಣಗಿದ ಕಸ ಹಾಗೂ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕಾಗ್ತದೆ. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ml ಹೆಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಗುಹುಳುವಿನ ಹತೋಟಿಗೆ 1 ml ಬ್ರುಫಫಿಸಿನ್ 25 SC ಅಥವಾ 1 ml ಅಸಿಟಾಮಾಪ್ರಿಡ್ ಅನ್ನು ಅಥವಾ ವರ್ಟಿಸಿಯಂ ಲೇಖನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡುವುದು ಉತ್ತಮ. ಇನ್ನು ಕಟಾವು ಹಂತದಲ್ಲಿರುವ ಶೇಂಗಾ ಬೆಳೆಯನ್ನು ಬೆಳಗಿನ ಸಮಯ ಅಥವಾ ಸಂಜೆ ಹೊತ್ತಿನಲ್ಲಿ ಕಟಾವು ಮಾಡಬೇಕು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ರೈತ ಬಾಂಧವರು ನೋಡಿಕೊಳ್ಬೇಕು. ಮಣ್ಣು ಮತ್ತು ಹವಾಮಾನಗನುಗುಣವಾಗಿ 10-15 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕಾಗ್ತದೆ. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ನೆಕ್ರೋಸಿಸ್ ರೋಗವನ್ನು ತಡೆಗಟ್ಟಲು 0.25 ml ಇಮಿಡಾಕ್ಲೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ml ಡೈಫೆನಕೋನಜಾಲ್ 25 EC ಅಥವಾ 0.5 g ಮೈಕ್ರೋಬಿಟಾನಿಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಸೂರ್ಯಕಾಂತಿ ಬೆಳೆಯಲ್ಲಿ ಅಲ್ಬೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 g ಮ್ಯಾಂಕೋಜಿಬ್ ಅಥವಾ 1 ml ಹೆಕ್ಸಾಕೊನಜಾಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡುವುದು ಸೂಕ್ತ. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 g ಮ್ಯಾಂಕೋಜಿಬ್ ಅಥವಾ 2 g ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 g ಥಿಯೋಡಿಕ್ರಾಬ್ 75 WP ಅಥವಾ ಇಮಾಮಿಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಮಾಡಬೇಕಾಗ್ತದೆ. ಹಗಲಿನಲ್ಲಿ ಉಷ್ಣಾಂಶ 39-40°C ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆ ಮಾಡುತ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಸಬೇಕು. ಇನ್ನು ಕೋಳಿಗಳಿಗೆ ತಂಪಾದ ನೀರನ್ನು ಯಾವಾಗಲೂ ದೊರಕಿಸುವಂತೆ ನೋಡ್ಕೋಬೇಕು. ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರುವಂತೆ ನೋಡ್ಕೋಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಕೋಳಿ ಪಕ್ಷಿ ಮತ್ತು ಜಾನುವಾರುಗಳಿಗೆ ಸಾಕಷ್ಟು ನೀರು ಲಭ್ಯವಾಗುವಂತೆ ನೋಡ್ಕೋಬೇಕು. ಇನ್ನು ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. ಪಿಪಿಆರ್ ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ನಿಮ್ಮ ಸ್ಥಳೀಯ ಪಶು ವೈದ್ಯರನ್ನ ಕಾಣಬೇಕು. ಇನ್ನು ದನದ ಕೊಠಡಿಯನ್ನ ಶುದ್ಧ ನೀರಿನಿಂದ ಶುಚಿಗೊಳಿಸಿ ನೆಲ ಮತ್ತು ಗೋಡೆಗಳನ್ನು ಸುಣ್ಣದ ದ್ರಾವಣದಿಂದ ಉಪಚರಿಸಬೇಕಾಗ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೆರಳಿನಲ್ಲಿ ಬಿಡಬೇಕು. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈಯನ್ನ ತೊಳೆಯಬೇಕು. ಕೇಳಿರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಕೇಳಿದ್ರಲ್ಲ. ಮತ್ತೆ ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಪೇಟೆ ಧಾರಣೆ ನೋಡೋಣ. ಇಂದಿನ ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ. ಇನ್ನು ಮಾನ್ವಿ ಮಾರುಕಟ್ಟೆಯಲ್ಲಿ ಭತ್ತ ಹೊಸ ಸೋನ ಮಸರಿ ಕ್ವಿಂಟಾಲ್ಗೆ 1,300 ರೂಪಾಯಿಗಳಿಂದ 1,340 ರೂಪಾಯಿಗಳು, ಭತ್ತ ಹಳೆ ಸೋನ ಮಸರಿ 2,000 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಜವಾರಿ ಸ್ಥಳೀಯವಾಗಿ ಕನಿಷ್ಠ 4,321 ರೂಪಾಯಿಗಳಿಂದ 4,741 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 44 9,800 ರೂಪಾಯಿಗಳಿಂದ 10,200 ರೂಪಾಯಿಗಳು, ಅಲಸಂದೆ 4,586 ರೂಪಾಯಿಗಳಿಂದ 4,758 ರೂಪಾಯಿಗಳು, ನೆಲಗಡಲೆ ಸೇಂಗಾ ಕುಂಗುರಿ 3,939 ರೂಪಾಯಿಗಳಿಂದ 6,409 ರೂಪಾಯಿಗಳು, ಈರುಳ್ಳಿ 510 ರೂಪಾಯಿಗಳಿಂದ 1,135 ರೂಪಾಯಿಗಳು, ಭತ್ತ ಸೋನ ಮಸರಿ 1,333 ರೂಪಾಯಿಗಳಿಂದ 2,219 ರೂಪಾಯಿಗಳು, ಕುಸುಬೆ 5,099 ರೂಪಾಯಿಗಳಿಂದ 5,180 ರೂಪಾಯಿಗಳು, ಸೂರ್ಯಕಾಂತಿ 4,750 ರೂಪಾಯಿಗಳಿಂದ 7,900 ರೂಪಾಯಿಗಳು, ತೊಗರಿ ಕೆಂಪು 4,383 ರೂಪಾಯಿಗಳಿಂದ 6,250 ರೂಪಾಯಿಗಳು, ಬಿಳಿ ತೊಗರಿ 6,211 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಇತರೆ 1,900 ರೂಪಾಯಿಗಳಿಂದ 2,410 ರೂಪಾಯಿಗಳು, ಭತ್ತ IR 64 2,000 ರೂಪಾಯಿಗಳು, ತೊಗರಿ 6,050 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆಯಲ್ಲಿ ಭತ್ತ ಕಾವೇರಿ ಸೋನ 1,700 ರೂಪಾಯಿಗಳಿಂದ 1,989 ರೂಪಾಯಿಗಳು, ಭತ್ತ RNR ಹೊಸದು 1,997 ರೂಪಾಯಿಗಳಿಂದ 2,020 ರೂಪಾಯಿಗಳು. ಇದುವರೆಗೆ ರಾಯಚೂರು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ದಿನದ ಪೇಟೆ ಧಾರಣೆ ಕೇಳಿದಿರಿ. ಬನ್ನಿ ರೈತ ಬಂಧುರೇ, ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳೋಣ. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ April 18-22 ಮಾನ್ಯ ಸಂಸದರುಗಳ ಸಹಯೋಗದಲ್ಲಿ ರಾಜ್ಯದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಮೇಳ. ಮೇಳದಲ್ಲಿ ಅರ್ಹರಿಗೆ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK ಕಾರ್ಡ್ ವಿತರಿಸಲಾಗುತ್ತದೆ. ಎಲ್ಲ ನಾಗರಿಕರಿಗೂ ಡಿಜಿಟಲ್ ಆರೋಗ್ಯ ಗುರುತಿನ ಐಡಿ ಮಾಡಿಕೊಡಲಾಗುತ್ತದೆ. ಸೂಪರ್ ಸ್ಪೆಷಲಿಸ್ಟ್ ಸೇವೆಗೆ ಉಚಿತ ವಿಶೇಷ ಆರೈಕೆ ಮತ್ತು ಟೆಲಿಕನ್ಸಲ್ಟೇಷನ್. ಅಸಾಂಕ್ರಾಮಿಕ ರೋಗಗಳ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಸಾಂಕ್ರಾಮಿಕ ರೋಗಗಳು ಮತ್ತು ಸಾಮಾನ್ಯ ಕಾಯಿಲೆಗಳಿಗೆ ಚಿಕಿತ್ಸೆ, ಆಯುಷ್ ಆರೈಕೆ ಮತ್ತು ಯೋಗ ಶಿಬಿರಗಳು. ನೆನಪಿಡಿ, April 18-22 ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಮೇಳ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಈಗ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಬನ್ನಿ ರೈತ ಮುಂದುವರಿ ಈಗ ಕೇಳಿ ರೇವಣಪ್ಪ ಹಿರೇಕುರುಬೂರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು.